ಪಾದ ರಾಗ ಹಾಡಲಿ ಅರಡುತಿಹ ಹೂವಿನ ಹಾರೆ ನಲಿಯುತ್ತಲೆಯಲ್ಲಿಗೂ ಹೀಗೆ ನಗುತ್ತಲಿರು ನನ್ನ ಮಲ್ಲಿಗೆ ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ ಅರಡುತಿಹ ಹೂವಿನ ಹಾರೆ ನಲಿಯುತ್ತಲೆಯಲ್ಲಿಗೂ ಹೀಗೆ ನಗುತ್ತಲಿರು ನನ್ನ ಮಲ್ಲಿಗೆ ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ ಕೊಟ್ಟಾರನ್ರಿ ಅವರಲ್ಲ ಆಕಾಶವಾಣಿ ವಿಜಯಪುರ ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಲ್ಡಿ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ವಿಜಯಪುರ. ಬಿಎಲ್ಡಿ ಆಸ್ಪತ್ರೆ ಸಾವಿರ ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆ, ತಜ್ಞ ವೈದ್ಯರಿಂದ ಚಿಕಿತ್ಸೆ, ಎಲ್ಲಾ ಸೌಲಭ್ಯಗಳೊಂದಿಗೆ ವಿವಿಧ ತೀವ್ರ ನಿಗಾ ಘಟಕಗಳು, ಸುಸಜ್ಜಿತ ಆಪರೇಷನ್ ಥಿಯೇಟರ್, ಅತ್ಯಾಧುನಿಕ ನೂತನ ಸಿಟಿ ಸ್ಕ್ಯಾನ್ ಹಾಗೂ ಎಂಆರ್ಐ ಸೇವಾ ಸೌಲಭ್ಯಗಳು ಲಭ್ಯ. ಡಾಕ್ಟರ್ ಬಿಎಂ ಪಾಟೀಲ್ ಅವರ ಬಿಎಲ್ಡಿಇ ಆಸ್ಪತ್ರೆ ವಿಜಯಪುರ ಸದಾ ನಿಮ್ಮ ಆರೋಗ್ಯವನ್ನು ಬಯಸುತ್ತದೆ. ಬಿಎಲ್ಡಿ ಆಸ್ಪತ್ರೆಯಲ್ಲಿ ಆಯುಷ್ಮಾನ ಭಾರತ, ಆರೋಗ್ಯ ಕರ್ನಾಟಕ ಯೋಜನೆ, ಇಎಸ್ಐಸಿ, ಇಸಿಎಚ್ಎಸ್, ಬಿಎಸ್ಎನ್ಎಲ್, ಆರೋಗ್ಯ ಭಾಗ್ಯ, ಡಿಆರ್ಟಿಬಿ, ಡಿಡಿಆರ್ಸಿ, ಕೆಎಸ್ಎಫ್ಸಿ, ಜ್ಯೋತಿ ಸಂಜೀವಿನಿ ಹಾಗೂ ಡಿಬಿಸಿಎಸ್ ಸೌಲಭ್ಯಗಳ ಸೇವೆ ಲಭ್ಯ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ಬಿಎಲ್ಡಿ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ಆಸ್ಪತ್ರೆ, ಸೋಲಾಪುರ ರಸ್ತೆ, ವಿಜಯಪುರ. ದೂರವಾಣಿ ಸಂಖ್ಯೆ 262770, ಕೋಡ್ 08352. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 270340 ಅಥವಾ 270350. ವಿಜಯಪುರದ ಎಸ್ಟಿಡಿ ಸಂಖ್ಯೆ 08352. ಕೇಳಿ ಬಿಎಲ್ಡಿಇ ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಡಾಕ್ಟರ್ ಸಂತೋಷ್ ರಾಮದುರ್ಗ್ ಸಹಪ್ರಾಧ್ಯಾಪಕರು, ಮನೋಚಿಕಿತ್ಸಾ ವಿಭಾಗ, ಶ್ರೀ ಬಿಎಂ ಪಾಟೀಲ್ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆ ವಿಜಯಪುರ. ಇವರು ಬಿಎಲ್ಡಿಇಲ್ಲಿ 10 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಾರೆ. ಸ್ನೇಹಿತರೆ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಂತ ದೂರವಾಣಿ ಸಂಖ್ಯೆಗಳು 270340, ಇನ್ನೊಂದು ಸಂಖ್ಯೆ 270350. ಹೊರಗಿನಿಂದ ಕರೆ ಮಾಡುವವರು ಬಳಸಬೇಕಾದಂತಹ ಎಸ್ಟಿಡಿ ಕೋಡ್ ಸಂಖ್ಯೆ 08352. ಕೇಳುಗರೆ, ಇವತ್ತಿನ ವಿಷಯ ಚಿತ್ತವಿಕಲತೆ, ಅಂದ್ರೆ ಸ್ಕಿಜೋಫರ್ನಿಯಾ ಅಂತ ಕರೀತಾರೆ, ಮತ್ತೆ ಮತಿಭ್ರಮಣಿ, ಚಿತ್ತವಿಕಲತೆ ಬಗ್ಗೆ ಇವತ್ತು ನಾವು ನಿಮ್ ಜೊತೆ ವಿಷಯವನ್ನ ಚರ್ಚೆ ಮಾಡ್ತಾ ಹೋಗ್ತಾ ಇರ್ತೀವಿ. ಅದೇ ತರನಾಗಿ ಕೇಳುಗರು ನಮ್ಮೊಂದಿಗೆ ಮಾತನಾಡಬೇಕಾದ್ರೆ 270340, ಇನ್ನೊಂದು ಸಂಖ್ಯೆ 270350, ಹೊರಗಿನಿಂದ ಕರೆ ಮಾಡುವವರು ಬಳಸಬೇಕಂತ ಎಸ್ಟಿಡಿ ಕೋಡ್ ಸಂಖ್ಯೆ 08352, ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿ. ಡಾಕ್ಟರ್ ಸಂತೋಷ್ ರಾಮದುರ್ಗ್ ಸರ್ ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಮಗೆ ನಮಸ್ಕಾರ. ನಮಸ್ಕಾರ, ನಮ್ಮ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಾವು ಇವತ್ತಿನ ವಿಷಯ ಚಿತ್ತ ವಿಕಲತೆ ಅಂದ್ರೆ ಸ್ಕಿಜೋಫ್ರೆನಿಯಾ ಅಂದ್ರೆ ಮತಿಭ್ರಮಣೆ ಅನ್ನುವಂತಹ ವಿಷಯದ ಬಗ್ಗೆ ವಿಷಯವನ್ನ ಚರ್ಚೆ ಮಾಡ್ತಾ ಸಾಗೋಣ. ಅದರೊಂದಿಗೆ ನಮ್ಮ ಕೇಳುಗರು ತಮ್ಮ ಈ ವಿಷಯದ ಬಗ್ಗೆ ಏನು ಸಮಸ್ಯೆಗಳದಾವ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಅವರು ಸಹಿತ ಕರೆ ಮಾಡಿ ತಮ್ಮ ವಿಷಯಗಳಿಗೆ ಸರಿಯಾದ ಉತ್ತರವನ್ನು ಕಂಡುಕೊಳ್ತಾರೆ ಅಂತ ನಾವು ಕೂಡ ಅನ್ಕೋತೀವಿ. ಸರ್, ಮೊದಲೇ ಪ್ರಶ್ನೆ ತಮಗೆ, ಚಿತ್ತ ವಿಕಲತೆ ಅಂದರೆ ಏನು ಅಂತಿರ್ತಾವೆ? ಚಿತ್ತ ವಿಕಲತೆ ಅಥವಾ ಸ್ಕಿಜೋಪ್ರಿನಿಯಾ ಅಂತಂದು ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಆನಂತರ ಕೆಲವೊಂದ್ಸಲ ನಮ್ಮ ಆಡು ಭಾಷೆಯಲ್ಲಿ ಮತಿಭ್ರಮಣೆ ಅಂತಂದ ಕರಿತೀವಿ. ಇದು ಒಂದು ತೀವ್ರ ಪ್ರಮಾಣವಾದಂಥ ಮಾನಸಿಕ ರೋಗ. ಇದರ ಸಾಮಾನ್ಯವಾಗಿ ಎಲ್ಲ ಜನರಲ್ಲಿ ನಾವು ನೋಡ್ತಾ ಇರ್ತೇವೆ. ಅಂದರೆ ಇದೇ ತೆರನಾದ ಜನರಂತಲ್ಲ, ಪ್ರತಿಯೊಂದು ಸಮಾಜದಲ್ಲಿ ನಾವು ಈ ರೋಗವನ್ನು ನಾವು ನೋಡ್ತಾ ಇರುತ್ತೆ. ಇದೊಂದು ತೀವ್ರ ಪ್ರಮಾಣದ ಮಾನಸಿಕ ರೋಗ. ಸಾಮಾನ್ಯವಾಗಿ ಜನರಲ್ಲಿ ನಾವು ಹುಚ್ಚಿಡ್ದಿದೆ ಅಂತ ಹೇಳ್ತೀವಿ, ಕೆಲವೊಂದ್ಸಲ ಅಥವಾ ಒಂದು ಕೆಟ್ಟಿದೆ ಅಂತಂದು ಹೇಳ್ತೀವಿ. ಸೊ ಆ ಥರದ ಕಾಯಿಲೆಗೆ ನಾವು ಸ್ಕಿಜೋಪ್ರಿನಿಯಾ ಅಂತಂದು ಹೇಳ್ತೀವಿ. ಚಿತ್ತ ವಿಕಲತೆ ಸಮಾಜದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕಂಡು ಬರ್ತದೆ ಅಂತಿರ್ತಾವೆ? ಇದು ಇದು 100ರಲ್ಲಿ ಒಬ್ಬ ಮನುಷ್ಯನಿಗೆ ಸ್ಕಿಜೋಪ್ರಿನಿಯಾ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂದರೆ ಸಾಮಾನ್ಯವಾಗಿ 100 ಮಂದಿ ಇರ್ತಕ್ಕಂಥ ಒಂದು ಏರಿಯಾ ಇದ್ದರೆ ಒಬ್ಬ ಮನುಷ್ಯನಿಗೆ, 1,000 ಮಂದಿಯಲ್ಲಿದ್ದರೆ 100 ಮಂದಿಗೆ, 10,000 ಮಂದಿಯಲ್ಲಿದ್ದರೆ 1,000 ಮಂದಿಗೆ ಇರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂದರೆ 100 ಮಂದಿಯಲ್ಲಿ ಒಬ್ಬರಿಗೆ ಇರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹೌದು. ಅಂದರೆ ಚಿತ್ತ ವಿಕಲ ಇರತಕ್ಕಂಥ ವ್ಯಕ್ತಿ ಯಾವ ಥರ ಲಕ್ಷಣಗಳು ಕಂಡು ಬರ್ತಾವೆ ಅಂತಿರ್ತಾವೆ? ಸಾಮಾನ್ಯವಾಗಿ 4 ಅಥವಾ 5 ಥರದ ಲಕ್ಷಣಗಳನ್ನು ನಾವು ನೋಡ್ತೇವೆ. ಒಳ್ಳೆಯದಾಗಿ ಭ್ರಮೆ, ಡೆಲ್ಯೂಷನ್ ಅಂತಂದು ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಭ್ರಮೆ ಅಂದರೆ ಅವನಿಗೆ ಒಂದು ಸಂಶಯಾತ್ಮಕ ಸಂಶಯ ಇರುತ್ತೆ ಪ್ರತಿಯೊಬ್ಬರ ಮೇಲುಗಡೆನು. ಏನಂತಂದರೆ ನನ್ನ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ ಜನ, ಅಥವಾ ನನಗೇನಾದರೂ ತೊಂದರೆ ಮಾಡ್ಬೋದು, ಅಥವಾ ಯಾರಾದರೂ ನನಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತಕ್ಕಂಥ ಭ್ರಮೆ. ಈ ವಿಷಯವನ್ನು ತಮ್ಮ ಕುಟುಂಬದ ಸದಸ್ಯರೇ ಒಪ್ಪಲ್ಲ, ಅಥವಾ ಅಕ್ಕಪಕ್ಕದವರು ಯಾರೂ ಒಪ್ಪಲ್ಲ. ಆದರೆ ಅವನಿಗೆ ಒಂದು ಆಳವಾದಂಥ ಭ್ರಮೆ ಮನಸ್ಸಿನಲ್ಲಿ ಉಂಟಾಗಿರುತ್ತೆ. ಏನಂತಂದರೆ ನನಗೆ ಜನ ಏನೋ ಮಾಡಿಸ್ತಾ ಇದ್ದಾರೆ, ಜನ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಥವಾ ನನಗೆ ಏನೋ ತೊಂದರೆ ಮಾಡ್ಬೋದು ಅಂತಂದು. ಅಥವಾ ಕೆಲವೊಂದು ಸಲ ಏನಂತಂದು ವಿಚಾರ ಮಾಡ್ತಾನೆ ಅಂತಂದರೆ ತನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ವಿಚಾರಗಳು ಬೇರೆಯವರಿಗೆ ಗೊತ್ತಾಗ್ತಾ ಇದ್ದಾರೆ, ಅಥವಾ ತನ್ನ ವಿಚಾರಗಳು ಬೇರೆಯವರಿಗೆ ತಾನು ಹೇಳದೇ ಅವರಿಗೆ ಅರ್ಥ ಆಗತ್ತೆ, ನನ್ನ ಮೈಂಡ್ ರೀಡ್ ಮಾಡ್ತಾರೆ, ಅಥವಾ ನನ್ನ ಬಗ್ಗೆ ಬೇರೆ ಬೇರೆ ಟಿ ವಿ ಪ್ರೋಗ್ರಾಮ್ದಲ್ಲಾಗಲಿ ಅಥವಾ ಬೇರೆ ಪ್ರೋಗ್ರಾಮ್ದಲ್ಲಾಗಲಿ ನನ್ನ ಬಗ್ಗೆನೇ ಬರ್ತಾ ಇದೆ ಅಂತಕ್ಕಂಥ ಭ್ರಮೆ, ತಪ್ಪು ಕಲ್ಪನೆ ಅದಿರುತ್ತೆ. ಎರಡನೇದಾಗಿ ಹೆಲುಸಿನೇಷನ್ಸ್ ಅಂತಂದು ಹೇಳ್ತೀವಿ. ಹೆಲುಸಿನೇಷನ್ಸ್ ಅಂದರೆ ಅವನಿಗೆ ಒಬ್ಬನೇ ಇದ್ದಾಗ ವಿಧ ವಿಧವಾದಂಥ ಶಬ್ದಗಳು ಕೇಳಿಸಿ ಬರ್ತವೆ. ಅಂದರೆ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲದೇ ಇದ್ದಾಗೂ ಅವನಿಗೆ ಶಬ್ದಗಳು ಕೇಳಿಸಿ ಬರೋದು, ಜನ ಅವನ ಜೊತೆ ಮಾತಾಡ್ದಂಗೆ ಆಗೋದು, ಅಥವಾ ಅವನ ನಡವಳಿಕೆ ಬಗ್ಗೆ ಕಮೆಂಟ್ ಮಾಡ್ತಾ ಇರೋದು, ಅವನು ಆ ಥರ ಮಾಡ್ತಾ ಇದ್ದಾನೆ ಈ ಥರ ಮಾಡ್ತಾ ಇದ್ದಾನೆ ಅಂತಂತಂದು ಅವನ ನಡವಳಿಕೆ ಬಗ್ಗೆ ಕಮೆಂಟ್ ಮಾಡ್ತಾ ಇರೋದು, ಅಥವಾ ಅವನಿಗೆ ಇನ್ಸ್ಟ್ರಕ್ಷನ್ ಕೊಡೋದು, ಅವನಿಗೆ ನೀನು ಆ ಥರ ಮಾಡು ಈ ಥರ ಮಾಡು ಅಂತಕ್ಕಂಥ ನೇರವಾಗಿ ಆದೇಶ ಕೊಡ್ತಕ್ಕಂಥ ಶಬ್ದಗಳು ಕೇಳಿಸ್ಬರೋದು. ಈ ಥರ ವಿಧ ವಿಧವಾದ ಶಬ್ದಗಳು, ಅಂದರೆ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲದೇ ಇದ್ದಾಗೂ ಯಾವುದು ವ್ಯಕ್ತಿಗಳ ಶಬ್ದಗಳು ಕೇಳಿಸದೇ ಇರುವಾಗೂ ಆ ವ್ಯಕ್ತಿಗೆ ಶಬ್ದಗಳು ಕೇಳಿಸಿ ಬರ್ತಾ ಇರುತ್ತೆ. ಅದೇ ಮನೆಯಲ್ಲಿ ಸದಸ್ಯರು ಬೇರೆ ಸದಸ್ಯರು ಇದ್ದರೂ ಆ ವ್ಯಕ್ತಿಗೆ ಶಬ್ದಗಳು ಕೇಳಿಸಿ ಬರಲ್ಲ. ಬಟ್ ಆದರೆ ಈ ತರನಾದ ಕಾಯಿಲೆಯಿಂದ ಬಳಲ್ತಕ್ಕಂಥ ವ್ಯಕ್ತಿಗೆ ಶಬ್ದಗಳು ಸ್ಪಷ್ಟವಾಗಿ ಕೇಳಿ ಬರಿಸ್ತಾ ಇರ್ತದೆ. ಅದನ್ನೇ ಅವನು ನಿಜವಾದ ಜೀವನ ಅಂತಂದು ನಂಬ್ಕೊತಾನೆ. ತನ್ನಷ್ಟು ತಾನೇ ಅನ್ಕೊಳ್ತಿರ್ತಾನ, ತನ್ನಷ್ಟು ಅಂದ್ರೆ ಅವನಿಗೆ ಕೇಳಿಸ್ತಾ ಇರ್ತವೆ. ಅದೇ ಲೋಕದಲ್ಲಿ ಆತನಿರ್ತಾನೆ. ಅಂದ್ರೆ ಅವನು ಒಂದು ಕಾಲ್ಪನಿಕ ಜೀವನದಲ್ಲಿ ಕ್ರಮೇಣ ನೈಜ ಜೀವನದಿಂದ ಕಾಲ್ಪನಿಕ ಜೀವನದಲ್ಲಿ ಕ್ರಮೇಣ ಶಿಫ್ಟ್ ಆಗಿಬಿಡ್ತಾನೆ. ಅಂದರೆ ಅದೇ ಲೋಕದಲ್ಲಿ ಉಳಿತಾನೆ. ಅಂದರೆ ಒಂದು ಭಯಗ್ರತ ವಾತಾವರಣದಲ್ಲಿ ಉಳಿಯುತ್ತಾನೆ. ಅದಾದ ನಂತರ ಏನಾಗ್ತದೆ ಅಂದರೆ ಫಾರ್ಮಲ್ ಥಾಟ್ ಡಿಸಾರ್ಡರ್ಸ್ ಅಂತಂತಂದು ಹೇಳ್ತೀವಿ. ಅಂದರೆ ಅವನ ವಿಚಾರಧಾರೆಯಲ್ಲಿ ಬದಲಾವಣೆ ಆಗುತ್ತೆ. ಅಂದರೆ ಒಂದು ವಿಚಾರಕ್ಕೆ ಅವನಿಗೆ ಒಂದಕ್ಕೊಂದು ಸಂಪರ್ಕ ಇರಲ್ಲ. ಏನೋ ಒಂದು ಯಾವುದೋ ಒಂದು ವಿಷಯ ಬಗ್ಗೆ ಆತ ಪ್ರಸ್ತಾವ ಮಾಡಬೇಕಾಯಿತು ಅಂತಂದರೆ ಆ ಟಾಪಿಕ್ ಸ್ಟಾರ್ಟ್ ಆರಂಭ ಆಗೋದು ಒಂದು ಟಾಪಿಕ್ಲಿದ್ರೆ, ಆನಂತರ ಅಂತ್ಯ ಆಗೋದು ಇನ್ನೊಂದು ಟಾಪಿಕ್ಲಿದ್ರೆ. ಅಂದರೆ ಅವನು ನಮ್ಮ ಜೊತೆ ಮಾತಾಡ್ತಾ ಇದ್ದರೆ ಅವನ ಭಾಷೆನೇ ಅರ್ಥ ಆಗಲ್ಲ, ಮೊದಲಿಗೆ ಎಲ್ಲ ಚೆನ್ನಾಗಿ ಮಾತಾಡ್ತಾ ಇರ್ತಾನೆ, ಎಲ್ಲರ ಜೊತೆ ಚೆನ್ನಾಗಿರ್ತಾನೆ, ಬಟ್ ಯಾವಾಗ ಈ ಕಾಯಿಲೆ ಆರಂಭ ಆಗ್ತದಲ್ಲ ಅವನ ಮಾತು ಮನೆಯವ್ರಿಗೇನೆ ಅರ್ಥ ಆಗಲ್ಲ, ಅಕ್ಕಪಕ್ಕದವ್ರಿಗೆ ಅರ್ಥ ಆಗಲ್ಲ, ಅಂದರೆ ಅವನ ವಿಚಾರ ಲಹರಿಯಲ್ಲಿ ಬದಲಾವಣೆ ಆಗಿಬಿಟ್ಟಿರುತ್ತೆ. ಅಂದರೆ ಅವನಿಗೆ ಥಿಂಕಿಂಗ್ ಏನು ಎಬಿಲಿಟಿ ಇರುತ್ತೆ, ಅವನ ಥಾಟ್ ಪ್ರೊಸೆಸ್ ಏನಿರುತ್ತೆ ಅದು ಟೋಟಲಿ ಡಿರೇಲ್ಡ್ ಅಂತ ಹೇಳ್ತೀವಿ, ಅಂದರೆ ಒಂದು ದಾರಿ ಬಿಟ್ಟು ಬೇರೆ ಹಳಿ ಹಿಡ್ದಿರುತ್ತೆ ಈ ಥರ. ಆನಂತರ ಅವನಲ್ಲಿ ಅದು ಗೊತ್ತಾಗಲ್ಲ ತಾನು ಕಾಲ್ಪನಿಕ ಲೋಕದಲ್ಲಿ ಇದ್ದೇನೆ ಅಂತಕ್ಕಂಥದ್ದು, ಅಂದರೆ ಲಾಸ್ ಆಫ್ ಇನ್ಸೈಟ್ ಅಂತ ಹೇಳ್ತೇವೆ ನಾವು. ಅಂದರೆ ಅವನಿಗೆ ಅದು ಅರ್ಥ ಆಗಲ್ಲ ನನ್ನ ಜೊತೆ ಈ ಥರ ಆಗ್ತಾ ಇದೆ ಅಂತಕ್ಕಂಥದ್ದು ಅದು. ಸೊ ಈ ಥರದ ಲಕ್ಷಣಗಳನ್ನು ನಾವು ಸಾಮಾನ್ಯವಾಗಿ ಸ್ಕಿಜೋಪ್ರಿನಿ ಅಥವಾ ಮತಿಭ್ರಮಣೆ ಅಂತಕ್ಕಂಥ ರೋಗಿಗಳಲ್ಲಿ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಆಮೇಲೆ ಚಿತ್ತ ವಿಕಲತೆಗೆ ಆಗಲಕ್ಕೆ ಕಾರಣ ಏನಂತ ತಿಳಿಸಿರ್ತಾವೆ? ಇದು ಬಹಳಷ್ಟು ಮಹತ್ವವಾದಂಥ ಪ್ರಶ್ನೆ. ಸಾಮಾನ್ಯ ನಾವು ನಾಲ್ಕು ಇದು ಇದಕ್ಕೆ ಒಂದೇ ಕಾರಣ ಅಂದರೆ ನಾವು ಇದು ಒಂದೇ ಕಾರಣಲಿದ್ದರೆ ಬರುತ್ತೆ ಅಂತಂದು ಹೇಳಲಿಕ್ಕಾಗಲ್ಲ, ಅದರಲ್ಲಿ ಬಹಳಷ್ಟು ಕಾರಣಗಳಿರುತ್ತವೆ, ಅಂದರೆ ನಾವು ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೇವೆ. ಅಂದರೆ ಒಂದು ಕಾರಣಕ್ಕಿಂತ ಹೆಚ್ಚಿನ ಕಾರಣಗಳು ಇದ್ದ ಹೊತ್ತಿನೊಳಗೆ ನಾವು ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೇವೆ. ಇದಕ್ಕೆ ಮಲ್ಟಿಪಲ್ ಕಾಸಸ್ ಅಂದರೆ ಬೇರೆ ಬೇರೆ ಥರದಾದಂಥ ಕಾರಣಗಳಿದ್ದಾವೆ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಅನುವಂಶಿಕವಾಗಿ ಅಂದರೆ ಅನುವಂಶದಿಂದ ಬರ್ಬೋದು. ಅಂದರೆ ಮನೆಯಲ್ಲಿ ತಂದೆ ತಾಯಿಯವರಿಗೆ ಯಾರಾದ್ರೂ ಇದ್ದರೆ ಅಥವಾ ಅಜ್ಜ ಅಜ್ಜಿ ಇವರಿಗಿದ್ದರೆ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಇವ್ರಿಗೆ ಯಾರಿಗಾದ್ರೂ ಮಾನಸಿಕ ತೊಂದರೆ ಇತ್ತು ಅಂತಂದರೆ ಅವರ ನೆಕ್ಸ್ಟ್ ಪೀಳಿಗೆಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ಹೇಳಬೇಕು ಅಂತಂದರೆ ಯಾರು ದುಶ್ಚಟಗಳಿಗೆ ಬಲಿಯಾಗಿರ್ತಾರೆ, ಸರಾಯಿ ಅಥವಾ ಬೇರೆ ದುಶ್ಚಟಗಳಿಗೆ ಬಲಿಯಾಗಿರುತ್ತಾರೆ, ಅಂದರೆ ಈಗ ನಾವು ಗಾಂಜಾ ಸೇದೋರಾಗಲಿ ಅಥವಾ ಚರಸ್ ಸೇದೋರಾಗಲಿ ಇಂಥ ವ್ಯಕ್ತಿಗಳಲ್ಲಿ ಸರಾಯಿ ಕುಡಿಯೋರಲ್ಲಾಗಲಿ ಇಂಥ ವ್ಯಕ್ತಿಗಳಲ್ಲಿ ಇದು ಹುಚ್ಚುತನ ಅಥವಾ ಸ್ಕಿಜೋಪ್ರಿನಿ ಅಥವಾ ಚಿತ್ತವಿಕಲತೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೂರನೇದಾಗಿ ಒತ್ತಡಯುಕ್ತ ವಾತಾವರಣ, ಅಂದರೆ ತಮ್ಮ ಮನೆಯಲ್ಲಾಗಲಿ ಅಥವಾ ತಮ್ಮ ಸಮಾಜದಲ್ಲಾಗಲಿ ತಾವು ಕೆಲಸ ಮಾಡ್ತಕ್ಕಂಥ ಕೆಲಸದ ಸ್ಥಳದಲ್ಲಿ ಆಗಲಿ ಹಾಂ ಬಹಳಷ್ಟು ಒತ್ತಡ ಅಂದರೆ ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟ್, ಮನುಷ್ಯ ಯಾವಾಗಲೂ ಭಾಳಷ್ಟು ಒತ್ತಡದಲ್ಲಿರ್ತಾ ಇದ್ದಾನೆ, ಆ ವ್ಯಕ್ತಿ ಯಾವಾಗಲೂ ದುಗುಡ ಇರುತ್ತೆ, ಯಾವಾಗಲೂ ಆತಂಕ ಇರುತ್ತೆ, ಅವನಿಗೆ ಭಾಳಷ್ಟು ಒತ್ತಡ ಇದ್ದೊತ್ತಿನೊಳಗೂ ಈ ಥರದ ಕಾಯಿಲೆ ಬರ್ತಕ್ಕಂಥ ಸಂದರ್ಭ ಇರ್ತದೆ ಅಂತ. ಆನಂತರ ನಾಲ್ಕನೇದಾಗಿ ಹೇಳಬೇಕು ಅಂತಂದರೆ ಅವನದು ಚೈಲ್ಡ್ಹುಡ್ ಅಂತಂದರೆ ತಂದ ಬಾಲ್ಯಾವಸ್ಥೆಯಲ್ಲಿ ಕಹಿಯಾದಂಥ ಅನುಭವಗಳು, ಅಂದರೆ ಸರಿಯಾಗಿ ಅವನ ತಂದೆ ತಾಯಿ ಅವನಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿರಲ್ಲ, ಶಿಕ್ಷಣ ಕೊಟ್ಟಿರಲ್ಲ, ಆನಂತರ ಭಾಳ ಹಾರ್ಷಾಗಿ ಅವನ ಜೊತೆ ವರ್ತನೆ ಮಾಡಿರ್ತಾರೆ. ಸೊ ಅವನಿಗೆ ಏನಾಗುತ್ತೆ ಇದರಲ್ಲಿದ್ದರೆ ಅವನಿಗೆ ಒಂಥರ ಸಮಾಜದ ವಿರುದ್ಧ ಹೇಟೆಡ್ನೆಸ್ ಅಂತಂದರೆ ಒಂದು ವಿರೋಧಿ ಭಾವನೆ ಬೆಳೆದಿರ್ತದೆ. ಸೊ ಅದು ಕ್ರಮೇಣವಾಗಿ ಏನಾಗುತ್ತೆ ಅವನ ಮನಸ್ಸಿನಲ್ಲಿ ಆಳವಾದಂಥ ಗಾಯ ಆಗಿ ಅವನಿಗೆ ಇದು ಚಿತ್ತ ವಿಕಲತೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಇವೆಲ್ಲ ಕಾರಣಗಳು ಕೂಡ ಏನಾಗುತ್ತೆ ಮೆದುಳಿನಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗ್ತದೆ, ಅದನ್ನು ನಾವೇನಂತೇವೆ ಕೆಮಿಕಲ್ ಚೇಂಜಸ್ ಕೆಮಿಕಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಅಂದರೆ ಇವೆಲ್ಲ ಕಾರಣಗಳು ಒಂದು ಅನುವಂಶವಾಗಿ ಆನಂತರ ದುಶ್ಚಟಗಳಿಗೆ ಬಲಿಯಾಗೋದಾಗಲಿ ಅಥವಾ ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟ್ ಅಂದರೆ ಒತ್ತಡಯುಕ್ತ ವಾತಾವರಣ ಆಗಲಿ ಅಥವಾ ಬಾಲ್ಯಾವಸ್ಥೆಯಲ್ಲಿ ಆದಂಥ ಕೈ ಘಟನೆಗಳು ಕೈ ನೆನಪುಗಳು ಅಥವಾ ಈ ಥರದ ಎಲ್ಲಗಳು ಕೂಡ ಏನಾಗುತ್ತೆ ಮೆದುಳಿನಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗಿಬಿಟ್ಟು ಕೆಮಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಕೆಮಿಕಲ್ ಇಂಬ್ಯಾಲೆನ್ಸ್ ಆಯಿತು ಅಂತಂದರೆ ಅವನಿಗೆ ಚಿತ್ತ ವಿಕಲತೆ ಅಥವಾ ಸ್ಕಿಜೋಪ್ರಿನಿ ಅಥವಾ ಮತಿಭ್ರಮಣೆ ಆಗ್ತದೆ. ಕೇಳೋರಿಗೆ ಇನ್ನೊಂದು ಸಲ ನಂಬರನ್ನು ಹೇಳ್ಬಿಡೋಣ ಸರ್. ಡಾಕ್ಟರ್ ಸಂತೋಷ್ ರಾಮದುಗ್ಧ ಸರ್ ನಮ್ಮೊಂದಿಗಿದ್ದಾರೆ. ಸ್ನೇಹಿತರೆ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು 270-340 ಇನ್ನೊಂದು ಸಂಖ್ಯೆ 270-350. ಹೊರಿನಿಂದ ಕರೆ ಮಾಡುವವರು ಬಳಸಬೇಕಾದಂಥ STD ಕೋಡ್ ಸಂಖ್ಯೆ 08352. ಡಾಕ್ಟರ್ BLD ಆರೋಗ್ಯದಂಗಳ ನೇರ ಪುಣ್ಯ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕೇಳುವರೇ, ನಾವು ಇದೀಗ ಹೇಳಿದಂಥ ನಂಬರ್ಗಳನ್ನ ಅಂದರೆ 270-340 ಇನ್ನೊಂದು ಸಂಖ್ಯೆ 270-350 ಈ ಸಂಖ್ಯೆಗೆ ಕರೆ ಮಾಡಿ. ಡಾಕ್ಟರ್ ಸಂತೋಷ್ ರಾಮದು ಸರ್ ನಮ್ಮೊಂದಿಗಿದ್ದಾರೆ. ಇವತ್ತಿನ ವಿಷಯ ಚಿತ್ತ ವಿಕಲತೆ ಅಂದರೆ ಮತಿಭ್ರಮಣೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ತಮ್ಮ ಸಮಸ್ಯೆಗಳು ಇದ್ದರೆ ತಾವು ಕರೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಸರ್, ನಾವು ಈ ಚಿತ್ತ ವಿಕಲತೆ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ವಿ, ಯಾವ ವಯಸ್ಸಿನಲ್ಲಿ ಚಿತ್ತ ವಿಕಲತೆಗೆ ಆಗ್ಬೋದು ಅಂತ ಇರ್ತಾವು? ಒಂದು ಕರೆ ಇದೆ ಸರ್, ಮಾತಾಡೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ನಮಸ್ತೆ ಸರ್. ಸರ್ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದಿರಾ ತಾವು? ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಚಿದಾನಂದ ಹಿರೇಮಠ ಮಾತಾಡೋದು ಸರ್. ಶಿವಲಿಂಗ ಅವರು, ಡಾಕ್ಟರ್ ಸಂತೋಷ್ ರಾಮದೂರು ಸರ್ ಇದಾರೆ, ಮಾತಾಡಿ ನೇರವಾಗಿ ಪ್ರಶ್ನೆಯನ್ನು ಕೇಳಿ. ಸರ್ ನಮಸ್ಕಾರ. ನಮಸ್ಕಾರ ಶಿವಲಿಂಗ ಅವರು, ಹೇಳ್ರಿ ಸರ್. ಮೊದಲಿಗೆ ವಾಲ್ಮೀಕಿ ಜಯಂತಿ ಶುಭಾಶಯ ಸರ್. ತಮಗೂ ಕೂಡ. ಮುಂದೆ ಎಲ್ಲ ಆಕಾಶವಾಣಿ ಸಿಬ್ಬಂದಿಗೂ ಧನ್ಯವಾದ, ಮತ್ತು ಕೇಳುವರಿಗೂ ವಾಲ್ಮೀಕಿ ಜಯಂತಿ ಶುಭಾಶಯಗಳು. ಶುಭಾಶಯಗಳು. ಪ್ರಶ್ನೆಯನ್ನು ಕೇಳಿ ಶಿವಲಿಂಗ ಅವರು. ಸರ್ ನನ್ನ ಪ್ರಶ್ನೆ ಏನಂತಂದ್ರೆ, ನಮ್ಮ ಜೀವನದಲ್ಲಿ ಒಟ್ಟು ಸ್ಕಿಜು ಪ್ರಯೋಜನೆ ಬರದ ಹಾಗೆ ಏನನ್ ಮಾಡ್ಬೇಕಾರ ಮುಂಜಾಗ್ರತಾ ಕ್ರಮ, ಪ್ರಿಕಾಷನರಿ ಮೇಜರ್. ಕರೆಕ್ಟ್. ಅದು ಬಹಳ ಬಹಳ ಮಹತ್ವವಾದಂತ ಪ್ರಶ್ನೆ ಕೇಳಿದ್ರಿ ನೀವು. ಅದು ನಾನು ಲಾಸ್ಟ್ ಹೇಳಬೇಕಂತ ಮಾಡಿದ್ನಿ, ಆದ್ರೆ ನೀವು ಕೇಳ್ತಾ ಇದ್ದೀರಂತ ಹೇಳ್ತೀನಿ. ಒಳ್ಳೆಯದಾಗಿ ನಮ್ಮ ಜೀವನದಲ್ಲಿ ನಾವು ಒತ್ತಡಯುಕ್ತ ಜೀವನವನ್ನು ನಡೆಸೋದಕ್ಕಿಂತ ಸರಳವಾದ ಶಿಸ್ತುಬದ್ಧವಾದಂಥ ಜೀವನವನ್ನು ನಡೆಸಬೇಕು. ಒತ್ತಡ ಅಂತಂದ್ರೆ ಈಗ ನಾವು ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ನಮ್ದು ಕೆಲಸದ ಬಗ್ಗೆ ಬಹಳಷ್ಟು ಒತ್ತಡ ಇರುತ್ತೆ. ಅಂತಂದ್ರೆ ಈ ಕೆಲಸ ಆಗಲೇಬೇಕು ಅಂತಕ್ಕಂಥ ನಮ್ದು, ಅಂದ್ರೆ ಅದನ್ನ ಮನಸ್ಸಿನ ಮೇಲೆ ಪ್ರೆಷರ್ ತಗೊಳ್ಳೋದಾಗ್ಲಿ, ಅಥವಾ ಕೆಲಸ ಆಗದೆ ಇದ್ದಕ್ಕಂಥದ್ನಾಗ ನಮಗೆ ಮನಸ್ಸಿಗೆ ಕಿರಿಕಿರಿ ಅನಿಸ್ಕೊಳ್ಳೋದು, ಅಂದ್ರೆ ಅದ್ರ ಬಗ್ಗೆ ಸದಾ ಆಲೋಚನೆ ಮಾಡೋದು, ಆ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ಸತತವಾಗಿ ಆಲೋಚನೆ. ಅಂದ್ರೆ ನಾವು ಆ ಸಂದರ್ಭದಲ್ಲಿ ಎಷ್ಟು ಯೋಚನೆ ಮಾಡಬೇಕು ಅದು ಬಿಟ್ಟು ಅದರ ಬಗ್ಗೆ ತೀವ್ರವಾಗಿಯೂ ಆಲೋಚನೆ ಮಾಡುವುದು, ಅಂದ್ರೆ ಸದಾ ಅದರ ಬಗ್ಗೆನೆ ನಾವು ವಿಚಾರ ಮಾಡ್ತಾ ಇರೋದು, ಅಷ್ಟೊಂದು ಅವಶ್ಯಕತೆ ಇರಲ್ಲ. ಇದಕ್ಕೆ ನಾವೇನಂತೇವೆ, ಒತ್ತಡ ಅಂದ್ರೆ ಅದರ ಅಷ್ಟೊಂದು ಅವಶ್ಯಕತೆ ಇರಲ್ಲ ವಿಚಾರ ಮಾಡುವಂಥದ್ದು, ಆದರೆ ಅತಿಯಾಗಿ ವಿಚಾರ ಮಾಡೋದು, ಇದಕ್ಕೆ ನಾವು ಒತ್ತಡ ಅಂತ ಹೇಳ್ತೇವೆ. ಸೊ ಒತ್ತಡಲಿದ್ರೆ ಸ್ವಲ್ಪ ಕ್ರಮೇಣವಾಗಿ ನಾವು ಹೊರಗೆ ಬರಬೇಕು. ಹೊರಗಡೆ ಬಂದ್ಬಿಟ್ಟು ಏನಾಗ್ತಾ ಇದೆ ಅಂತಂದ್ರೆ ಶಿವಲಿಂಗವರೇ, ಈಗ ನಾವು ಒಂದು ಕುದುರೆ ರೇಸ್ ತರ ಜೀವನ ನಡೀತಾ ಇದೆ. ಏನಂತಂದ್ರೆ ಈಗ ಪಕ್ಕದ ಮನೆಯವನು ಒಂದೇನೋ ಖರೀದಿ ಮಾಡಿದ ಟೂ ವೀಲರ್ ಅಂತಂದ್ರೆ ನಾನು ಖರೀದಿ ಮಾಡಬೇಕು, ಪಕ್ಕದ ಮನೆಯ ಮಗ 90% ಮಾಡಿದಾನೆ ಅಂದ್ರೆ ಪಕ್ಕದ ಮನೆಯ ಹುಡುಗ, ನಮ್ಮ ಮಗನು 90% ಮೇಲ್ಗಡೆ ಮಾಡಬೇಕು ಅಂತಂದ, ಪಕ್ಕದ ಮನೆಯವರು ಕಾರ್ ತಗೊಂಡಿದ್ದಾರೆ ಅಂದ್ರೆ ನಾವು ಕಾರ್ ತಗೋಬೇಕು, ಅವ್ರ ಮನೆ ಕಟ್ಟಿದ್ದಾರೆ ಅಂದ್ರೆ ನಾವು ಮನೆ ಕಟ್ಟಬೇಕು. ಅಂದ್ರೆ ಈ ಜೀವನ ಯಾವ ತರ ಓಡ್ತಾ ಇದೆ ಅಂತಂದ್ರೆ ಅದಕ್ಕೆ ಮಿತಿ ಇಲ್ಲ, ಅಂದ್ರೆ ಸತತವಾಗಿ ಓಡ್ತಾ ಹೋಗ್ತಾ ಇದ್ದಾನೆ, ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಹೌದು, ಇದರಲ್ಲಿದ್ರೆ ಮನುಷ್ಯನಿಗೆ ಒತ್ತಡ ಆಗ್ತದಲ್ಲ, ಇದರಲ್ಲಿದ್ರೆ ಚಿತ್ತ ವಿಕಲತೆ ಅಥವಾ ಸ್ಕಿಜೋಫ್ರಿನಿಯಾ ಅಂತಂದು ಆಗ್ತದರಿ. ಹೌದು. ಎರಡನೇದಾಗಿ ನಾವು ಯಾವ ರೀತಿ ಇದನ್ನಂದ್ರೆ ಇದರಲ್ಲಿದ್ರೆ ಸ್ವಲ್ಪ ನಾವು ನೈಜ ಜೀವನವನ್ನು ಅರ್ಥ ಮಾಡ್ಕೋಬೇಕು, ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಇದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದರ, ನಮ್ಮ ಕಡೆ ಎಷ್ಟು ಸಾಧ್ಯ ಐತೆ ಅಷ್ಟೇ ನಾವು ಪರಿಮಿತಿಯಲ್ಲಿ ಇದ್ದುಕೊಂಡು ಜೀವನ ಮಾಡಬೇಕಾಗ್ತದೆ. ಎರಡನೇದಾಗಿ ಹೇಳಬೇಕು ಅಂತಂದರೆ, ಸರಿಯಾದಂಥ ನಿದ್ದೆ, ಸರಿಯಾದಂಥ ಊಟ, ಸಮಯಕ್ಕೆ ಸರಿಯಾಗಿ ಊಟ, ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡ್ತಾ ಹೋಗಬೇಕು. ಮೂರನೇದಾಗಿ ಹೇಳಬೇಕು ಅಂತಂತಂದರೆ, ನಮ್ಮಲ್ಲಿ ಎಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟಂತ ಕೆಲಸ, ಹಿತಮಿತವಾದಂಥ ವ್ಯಾಯಾಮ, ಅಂದರೆ ಶರೀರಕ್ಕೆ ಎಷ್ಟು ಬೇಕು ಅಷ್ಟು ವ್ಯಾಯಾಮ, ಆನಂತರ ಯೋಗ ಮತ್ತು ಮೆಡಿಟೇಷನ್ಸು, ಇವು ಪ್ರತಿದಿನ ನಾವು ನಮ್ಮ ಶರೀರಕ್ಕೆ ಕೊಡಬೇಕು. ನಾವು ಒಂದು ಅರ್ಧ ಗಂಟೆ ಆಗಲಿ ಅಥವಾ 1 ಗಂಟೆ ಆಗಲಿ, ನಮ್ಮ ಶರೀರದ ಸಂಬಂಧ ಆದರೂ ನಾವು ಸ್ವಲ್ಪ ಟೈಮನ್ನು ತೆಗೆದುಬಿಟ್ಟು ಒಂದು ಸ್ವಲ್ಪ ವ್ಯಾಯಾಮ, ಸ್ವಲ್ಪ ದೀರ್ಘ ಶ್ವಾಸೋಚ್ಛ್ವಾಸ ಮಾಡುವುದು, ಇದ್ರ ಸಂಬಂಧ ಅಂದ್ರೆ ನಮ್ಮ ಸಂಬಂಧ ಒಂದು ಸ್ವಲ್ಪ ಮಾಡೋದ್ರಿಂದ ನಾವು ಒಂದು ಒಳ್ಳೆ ವಾತಾವರಣ ನಮ್ಮ ಸಮಾಜದಲ್ಲಿ, ಬರೀ ಕಾಂಪಿಟೇಷನ್ ಮಾಡ್ಕೊಂಡು ಇರೋದ್ರಕ್ಕಿಂತ ಒಂದು ನಗುನಗುತ್ತಾ ಎಲ್ಲರೂ ಚೆನ್ನಾಗಿರ್ತಕ್ಕಂಥ ಒಂದು ವಾತಾವರಣ ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ ಅಂದರೆ ನಾವು ಈ ಕಾಯಿಲೆಯಿಂದ ದೂರ ಉಳಿಯಬಹುದು, ಅಥವಾ ಈ ಕಾಯಿಲೆ ಬರೋದು ಹಾಗೇನು ನಾವು ನೋಡ್ಕೋಬಹುದು ಅಂತಂದು ಹೇಳಿಕೆ. ಸರ್ ಇನ್ನೊಂದು ಕ್ವೆಶ್ಚನ್ ರೀ. ಹ್ಞೂ ರೀ ಸರ್, ಒಂದು ವೇಳೆ ಸ್ಕಿಜೋ ಪ್ರಯೋಜನೆ ಬಂದ್ರೆ ಅದರಿಂದ ಮುಕ್ತಿ ಹೊಂದಬಹುದು ಅಂದ್ರೆ ಸಾವನ್ನ ಅದಕ್ಕೆ ಗತಿ? ಏ ಇಲ್ಲ ಇಲ್ಲ ಇಲ್ಲ, ಆ ತರ ಏನಿಲ್ಲ. ಈಗ ಚಿಕಿತ್ಸಾ ವಿಧಾನದಲ್ಲಿ ನಾನು ಹೇಳ್ತಾ ಇದ್ದೀನಿ, ಸೊ ಅದಕ್ಕೆ ಬಹಳಷ್ಟು ಸಾಕಷ್ಟು ಚಿಕಿತ್ಸಾ ವಿಧಾನಗಳು ನಮ್ಮ ಕಡೆ ಇದ್ದಾವೆ, ಅದು ನಮ್ಮ ಚರ್ಚೆಯಲ್ಲಿ ಈಗ ಚರ್ಚೆಯಲ್ಲಿ ಮುಂದುವರಿತೆ. ಶಿವಲಿಂಗ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ವಾಲ್ಮೀಕಿ ಜಯಂತಿ ಶುಭಾಶಯ. ಕರೆ ಮಾಡೋದಕ್ಕೆ ಧನ್ಯವಾದಗಳು ಸರ್. ನಾವು ಚಿತ್ತ ವಿಕಲತೆ ಬಗ್ಗೆ ಮಾತಾಡ್ತಾ ಇದ್ವಿ, ಯಾವ ವಯಸ್ಸಿನಲ್ಲಿ ಚಿತ್ತ ವಿಕಲತೆ ಆಗ್ಬೋದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಇದು ಗಂಡ್ಮಕ್ಕಳಲ್ಲಿ 25 ವಯಸ್ಸಿದ್ರೆ 35 ವಯಸ್ಸಿನವರೆಗೂ ಸಾಮಾನ್ಯವಾಗಿ ಈ ವಯಸ್ಸಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಹೆಣ್ಮಕ್ಕಳಲ್ಲಿ ಇದು ಗಂಡ್ಮಕ್ಕಳಲ್ಲಿ 15-25 ವಯಸ್ಸು ಮತ್ತು ಹೆಣ್ಮಕ್ಕಳಲ್ಲಿ 25-35 ವಯಸ್ಸಿನಲ್ಲಿ ಆರಂಭ ಆಗ್ತದೆ. ಆದರೆ ಇದೇ ವಯಸ್ಸಿನಲ್ಲಿ ಆರಂಭ ಆಗ್ತದೆ ಅಂತಲ್ಲ, ಸಣ್ಣ ಹುಡುಗರಲ್ಲಿದ್ದರೆ ಹಿಡಿದ್ಬಿಟ್ಟು ವಯಸ್ಸು ಆದವರು ಯಾವುದೇ ವಯಸ್ಸಿನ ಗ್ರೂಪ್ನಲ್ಲಿ ಇದು ಆಗ್ಬೋದು. ಆದರೆ ಸಾಮಾನ್ಯವಾಗಿ ಈ ವಯಸ್ಸಿನಲ್ಲಿ ನಾವು ಜಾಸ್ತಿ ನೋಡ್ತೇವೆ. ಅಂದರೆ ನಮ್ಮ ಜೀವನದಲ್ಲಿ ಭಾಳಷ್ಟು ಸಮಾಜಕ್ಕೆ ಅನುಕೂಲಕರ ಆದಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಈ ವಯಸ್ಸು ಅಂದರೆ ಅಡಲ್ಟ್ ಏಜ್ ವಯಸ್ಕ ಏಜ್ ಗ್ರೂಪ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಆನಂತರ ನಮ್ದು ಅರ್ಧ ಆಯುಷ್ಯವನ್ನು ಇದು ಕಟ್ ಮಾಡಿಬಿಡತ್ತೆ. ಅಂದರೆ ಬಂತು ಅಂತಂದರೆ ನಾವು ಸಮಾಜಕ್ಕೆ ಒಂದು ಉಪಯುಕ್ತವಾದಂಥ ಕೆಲಸಗಳನ್ನು ಮಾಡಲಿಕ್ಕಾಗಲ್ಲ. ಅವನು ತನ್ನದೇ ಆದಂಥ ಕಾಲ್ಪನಿಕ ಲೋಕದಲ್ಲಿ ಇದ್ಬಿಟ್ಟು ಬೇರೆಯವರ ಮೇಲೆ ಅನುಮಾನಪಟ್ಟು ಅವ್ರ ಮನೆಯವ್ರ ಮೇಲುಗಡೆ ಹೊಡಿಬೋದು, ಅಥವಾ ಗಂಡ ಹೆಂಡತಿ ಮೇಲೆ ಹೆಂಡತಿ ಗಂಡನ ಮೇಲೆ ಅನುಮಾನಪಟ್ಟು ಅವ್ರ ಮೇಲೆ ಶಾರೀರಿಕವಾದಂಥ ಹತ್ಯೆ ಮಾಡ್ಬೋದು ದೈಹಿಕ ಮತ್ತು ಶಾರೀರಿಕವಾಗಿ ಅವ್ರಿಗೆ. ಅಂದರೆ ಬೇರೆ ಬೇರೆ ಥರವಾದ ಚಿತ್ರ ವಿಚಿತ್ರವಾದಂಥ ನೋವನ್ನು ಫ್ಯಾಮಿಲಿ ಮೆಂಬರ್ಶಿಪ್ ಕೊಡ್ಬೋದು, ತಾವು ಅನುಭವಿಸ್ಬೋದು. ಸೊ ಭಾಳಷ್ಟು ಜನ ಈ ಕಾಯಿಲೆ ಬಂತಂತಂದರೆ ಕೆಲವೊಂದಿಷ್ಟು ಜನ ಖಿನ್ನತೆಗೊಳಗಾಗ್ತಾರೆ, ಅವ್ರಿಗೆ ಸರಿಯಾಗಿ ನಿದ್ರೆ ಬರಲ್ಲ, ಊಟದಲ್ಲೇನೂ ಅನುಮಾನ ಪಡ್ತಾರೆ ನನಗೆ ಇದರಲ್ಲಿ ಇನ್ನೊಂದಾದರೂ ವಿಷಯನ ಹಾಕಿದಾರ ಏನು ಅಂತಂದು. ಸೊ ಈ ಥರದ್ದೆಲ್ಲ ಸಮಸ್ಯೆಗಳು ಕಾಣಿಸ್ಕೊಂತವ್ರಿ ಅವರಿಗೆ. ಚಿತ್ತವಿಕಲತೆಗೆ ಯಾವ ರೀತಿ ಪರಿಹಾರಗಳು ಅದಾವ ಅಂತ ಸರ್ ತಾವು? ಹಾಂ, ನಮ್ಗೆ ಕೇಳಿದವರು ಆಲ್ರೆಡಿ ಈ ಪ್ರಶ್ನೆಯನ್ನು ಕೇಳಿದ್ರು. ಚಿಕಿತ್ಸಾ ವಿಧಾನ, ಭಾಳಷ್ಟು ಚಿಕಿತ್ಸಾ ವಿಧಾನಗಳಿದಾವೆ ರೀ ಇವಾಗ. ಮೊದಲನೇದಾಗಿ ಹೇಳಬೇಕಂದ್ರೆ ಔಷಧೋಪಚಾರಗಳು, ಅಂದರೆ ಮೆಡಿಸಿನ್ಸ್ ಕೊಡೋದು. ಈಗ ಚಿಕಿತ್ಸಾ ವಿಧಾನದಲ್ಲಿ ಕಳೆದು 20-25 ವರ್ಷಗಳಲ್ಲಿ ಸಾಕಷ್ಟು ಹೊಸ ಹೊಸವಾದ ವಿಧವಂಥ ಔಷಧಗಳು ನಮಗೆ ಲಭ್ಯ ಇದ್ದಾವ್ರಿ. ಮೊದಲೇ ಅಂದರೆ 20-25 ವರ್ಷ ಮುಂಚೆ ಇರ್ತಕ್ಕಂಥ ಔಷಧಗಳು ಮತ್ತು ಇವಾಗಿರ್ತಕ್ಕಂಥ ಔಷಧಗಳು ಭಾಳಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ. ಅವಾಗ ಮೊದಲೇ ಇರತಕ್ಕಂಥ ಔಷಧಗಳಲ್ಲಿ ಸ್ವಲ್ಪ ಸೈಡ್ ಎಫೆಕ್ಟ್ಗಳು ಜಾಸ್ತಿ ಇದ್ದವು. ಬಟ್ ಇವಾಗ ಏನಾಗ್ತಾ ಇದೆ, ಭಾಳಷ್ಟು ಮೆಡಿಸಿನ್ಗಳನ್ನು ನಾವು ದೀರ್ಘಕಾಲವರೆಗೆ ತೊಗೊಂಡ್ರೂ ಕೆಲವೇ ಕೆಲವು ಸೈಡ್ ಎಫೆಕ್ಟ್ಗಳತ್ತ ಸೈಡ್ ಎಫೆಕ್ಟ್ ಇಲ್ಲದೇ ಇರತಕ್ಕಂಥ ಮಾತ್ರೆಗಳು ಸಾಕಷ್ಟು ಬಂದಿದ್ದಾವೆ. ಇವಾಗ ನಾವು ಆ ಔಷಧಗಳನ್ನು ಕೆಲವೊಂದಿಷ್ಟು ಟೈಮ್ ಪಿರಿಯಡ್ದಲ್ಲಿ, ಅಂದರೆ 3-6 ಅಥವಾ 1 ತಿಂಗಳು ಈ ಥರ ನಾವು ಕ್ರಮಬದ್ಧವಾಗಿ ನಾವು ಔಷಧಗಳನ್ನು ತೊಗೊಂಡಿವಪ್ಪ ಅಂತಂದ್ರೆ ಈ ಕಾಯಿಲೆನ ನಾವು ಸಂಪೂರ್ಣವಾಗಿ ಈ ಕಾಯಿಲೆಯಿಂದ ಹೊರಗೆ ಬರ್ಬೋದು, ಗುಣಮುಖರಾಗ್ಬೋದು. ಹೌದಾ? ಅಂದರೆ ಮೊದಲೇಕ್ಕೆ ಒಂದ್ಸಲ ಮಾನಸಿಕ ಅವನಿಗೆ ತೊಂದರೆ ಆಯಿತು ಅಂತಂದರೆ ಅವನನ್ನು ಹೋಗಿ ಒಂದು ಮಾನಸಿಕ ಆಸ್ಪತ್ರೆಯಲ್ಲಿ ಇಟ್ಬಿಟ್ಟು ಬಂದುಬಿಡ್ತಿದ್ರು. ಬಟ್ ಇವಾಗ ಆ ಥರ ಇಲ್ಲ. ಇವಾಗ ಅವನು ಸಮಾಜದಲ್ಲೇ ಇದ್ದುಬಿಟ್ಟು ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡ ಅಂತಂದರೆ ನಮ್ಮ ನಿಮ್ಮ ಥರ ಎಲ್ಲ ಜನರ ಥರ ಅವನು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕ್ಬೋದು. ಅಂದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ ಅವನಿಗೆ ಬಹಳಷ್ಟು ಆರಂಭದ ಹಂತದಲ್ಲೇ ಅವನನ್ನು ನೀವು ಚಿಕಿತ್ಸೆಗೆ ಕರ್ಕೊಂಬಂದ್ರಿ ಅಂತಂದರೆ ಅವನದು ಟ್ರೀಟ್ಮೆಂಟ್ ಡ್ಯೂರೇಷನ್, ಅಂದರೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಅವಧಿ ಭಾಳ ಭಾಳ ಸಣ್ಣದಾಗಿಬಿಡ್ತದೆ. ಅಂದರೆ ಅವನು ಬೇಗ ಗುಣಮುಖನಾಗ್ತಾನೆ, ಆನಂತರ ಅವನಿಗೆ ಔಷಧಗಳನ್ನು ನಾವು ಬೇಗ ನಿಲ್ಲಿಸ್ಬೋದು, ಆನಂತರ ಅವನು ಮತ್ತೆ ನಮ್ಮ ನಿಮ್ಮ ಆ ಥರ ಸಾಮಾನ್ಯ ವ್ಯಕ್ತಿಯಂತೆ ಅವನು ಕೂಡ ಇದ್ಕೋಬಹುದು. ಆದರೆ ನಮ್ಮ ಜನ ಏನು ಮಾಡ್ತಾರೆ ಅಂತಂದರೆ ಅವನಿಗೆ ಟ್ರೀಟ್ಮೆಂಟಿಗೆ ತೊಗೊಂಬರ್ಲಿಕ್ಕೇ ಟೈಮ್ ತೆಗೆದುಬಿಡ್ತಾರೆ. ಅಂತಂದರೆ ಸ್ಟಾರ್ಟಿಂಗ್ ನಮ್ಮ ಜನರಲ್ಲಿ ಭಾಳಷ್ಟು ಏನಂತಂದರೆ ಡೀಪ್ ರೂಟೆಡ್ ಬಿಲೀಫ್ಸ್ ಅಂತಂದರೆ ನಂಬಿಕೆಗಳು, ಹಾಂ, ಮೂಢನಂಬಿಕೆಗಳು ಏನಂತಂದರೆ ಇದು ಏನೋ ಮಾಟ ಮಂತ್ರ ಮಾಡಿಸಿದ್ದಾಗಿರ್ಬೋದು ಅಥವಾ ಏನೋ ದೆವ್ವ ಬಂದಿದೆ, ಗಾಳಿ ಬಂದಿದೆ ಅಂತ ಅನ್ಕೊಳ್ಳೋದು. ಆನಂತರ ಈ ಥರವಾಗಿ ದೇವಸ್ಥಾನಕ್ಕೆ ಹೋಗೋದಾಗಲಿ ಅಥವಾ ಮಸೀದಿಗೆ ಹೋಗೋದಾಗಲಿ ಅಥವಾ ಬೇರೆ ಬೇರೆ ಸ್ಥಳಗಳಿಗೆ ಹೋಗೋದಾಗಲಿ ಈ ಥರ ಮಾಡಿ ಭಾಳಷ್ಟು ಸಮಯವನ್ನು ಮತ್ತು ಹಣವನ್ನು ಅವರು ಕಳ್ಕೊತಾರೆ. ಹಾಂ, ಭಾಳಷ್ಟು ರೊಕ್ಕ ಇದ್ರೆ ಇದ್ರ ಹಿಂದೆ ಖರ್ಚು ಮಾಡ್ಕೊತಾರೆ. ಹೌದಾ? ಈಗ ಕೆಲವೊಂದಿಷ್ಟು ಮಾತ್ರೆಗಳು ನಮಗೆ ಕೆಲವೇ ರೂಪಾಯಿಗಳಲ್ಲಿ ಸಿಕ್ಕು, ಅವನು ಕರೆಕ್ಟ್ ಕೊಟ್ಟರುಪ್ಪ ಅಂತಂದ್ರೆ ಪೂರ್ತಿ ಗುಣಮುಖರಾಗ್ತಿರ್ತಾರೆ. ಆದರೆ ಹಾಂ, ಆರಾಮಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆದರೆ ಇವ್ರು ಏನು ಮಾಡ್ತಾರೆ, ಭಾಳಷ್ಟು ಸಮಯವನ್ನು ಮತ್ತು ಹಣವನ್ನು ಖರ್ಚು ಮಾಡಿ ಲಾಸ್ಟ್ ಮೂಮೆಂಟ್ ಡಾಕ್ಟರ್ ಕಡೆ ಕರ್ಕೊಂಬರ್ತಾರೆ. ಅವಾಗ ಇವನಿಗೆ ಆರಾಮ ಮಾಡಿ ಅಂತಂದು ತುಂಬಾ ಲೇಟ್ ಆಗಿರುತ್ತೆ. ಆದ್ರೂ ನಾವು ಅವ್ರ ಗುಣಲಕ್ಷಣಗಳದ್ದು ಕರೆಕ್ಟಾಗಿ ನಾವು ಡಯಾಗ್ನೋಸಿಸ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿವಪ್ಪ ಅಂತಂದ್ರೆ ಭಾಳಷ್ಟು ಜನ ಆರಾಮಾಗ್ತಾರೆ. ಆನಂತರ ನಮ್ಮ ಅದು ಅಭಿವೃದ್ಧಿ ಹೊಂದತಕ್ಕಂಥ ದೇಶದಲ್ಲಿ ಇದರದ್ದು ಔಟ್ಕಮ್ ಅಂದರೆ ಸ್ಕಿಜೋಪ್ರಿನಿಯಾ ಅಥವಾ ಚಿತ್ತವಿಕಲತೆದ್ದೆ ಇಂಪ್ರೂವ್ಮೆಂಟ್ ಭಾಳ ಚೆನ್ನಾಗಿದೆ. ಡೆವಲಪ್ಡ್ ಆದಂಥ ಅಂದರೆ ಅಭಿವೃದ್ಧಿ ಹೊಂದಿದಂಥ ದೇಶಗಳಿಗಿಂತ ಅಭಿವೃದ್ಧಿ ಹೊಂದತಕ್ಕಂಥ ದೇಶಗಳಲ್ಲಿ ಅಂದರೆ ಭಾರತ ದೇಶದಲ್ಲಿ. ಯಾಕಂತಂದರೆ ನಮ್ಮಲ್ಲಿ ಒಂದು ಕುಟುಂಬ ವಿಧಾನ ಇದೆ, ಕುಟುಂಬದಲ್ಲಿ ಪರಿವಾರದವರು ಅವನಿಗೆ ಸಪೋರ್ಟ್ ಆಗಿರ್ತಾರೆ. ಸೊ ಫ್ಯಾಮಿಲಿ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅವನ ಕುಟುಂಬಸ್ಥರು ಅವನಿಗೆ ಸರಿಯಾಗಿ ಸಪೋರ್ಟ್ ಕೊಟ್ಟು ಅವನಿಗೆ ಸರಿಯಾಗಿ ಔಷಧಿ ಉಪಚಾರ ಮಾಡಿದ್ರಪ್ಪ ಅಂತಂದರೆ ಅವನು ಸಾಮಾನ್ಯನಾಗಿ ಎಲ್ಲರ ಥರ ಬದುಕ್ಬೋದು. ಎರಡನೇ ಚಿಕಿತ್ಸಾ ವಿಧಾನ ಹೇಳಬೇಕಂತಂದರೆ ಕೌನ್ಸಿಲಿಂಗ್, ಕೌನ್ಸಿಲಿಂಗ್ ಅಥವಾ ಆಪ್ತ ಸಮಾಲೋಚನೆ ಅಂತ ಹೇಳ್ತೇವೆ. ಹಾಂ, ಅಂದರೆ ಇದರಲ್ಲಿ ಔಷಧಗಳನ್ನು ಜಾಸ್ತಿ ಉಪಯೋಗಿಸುವಲ್ಲ ನಾವು. ಆಪ್ತ ಸಮಾಲೋಚನೆ ಅಂದರೆ ಅವ್ರ ಜೊತೆ ಕುಂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಅವರಲ್ಲಿ ಆಗ್ತಕ್ಕಂಥ ಒತ್ತಡ ಆಗಲಿ ಅಥವಾ ಅವರಲ್ಲಿ ಆಗ್ತಕ್ಕಂಥ ಸ್ಟ್ರೆಸ್ಸನ್ನು ನಾವು ಅವ್ರ ಜೊತೆ ಚರ್ಚೆ ಮಾಡಿ ಅದಕ್ಕೆ ಹೇಗೆ ಪರಿಹಾರಕ್ಕೆ ನೀಡ್ಕೋಬೇಕು ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಅಥವಾ ಬಂದಂಥ ಸಮಸ್ಯೆಗಳನ್ನು ಹೇಗೆ ಎದುರಿಸೋದು ಅನ್ನೋದನ್ನು ಕಲ್ಕೊಂತೀವಿ. ಅಥವಾ ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಅವ್ರಿಗೆ ಹೇಗೆ ಕೊಡ್ತಾರೆ ಮತ್ತೆ ಅವ್ರ ಕುಟುಂಬದ ಜೊತೆ ಆಪ್ತ ಸಮಾಲೋಚನೆ ಮಾಡ್ತಾರೆ. ಹಾ, ಅವ್ರ ಜೊತೆ ಆಗಲಿ ಅಥವಾ ಅವ್ರ ಕುಟುಂಬ ಜೊತೆ ಆಪ್ತ ಸಮಾಲೋಚನೆ ಅಷ್ಟೇ ಮಹತ್ವದ್ದು. ಯಾಕಂತಂದ್ರೆ ಅವ್ರ ಆತನ ಜೊತೆ ಯಾವ ರೀತಿ ವರ್ತನೆ ಮಾಡಬೇಕು, ಯಾವ ರೀತಿ ಅವನ ಜೊತೆ ಇರಬೇಕು, ಅವನಿಗೆ ಪೂರಕವಾದಂತ ವಾತಾವರಣ ಕೊಟ್ಟರೆ ಆ ವ್ಯಕ್ತಿ ಬಹುಬೇಗ ಗುಣಮುಖ ಆಗ್ಬಹುದು. ಸೊ ಅದನ್ನ ಅಂದ್ರೆ ಕುಟುಂಬಸ್ಥವ್ರಿಗೇನು ನಾವು ಒಂದು ಎಜುಕೇಷನ್, ಅವರಿಗೆ ಒಂದು ಅಂದರೆ ಆಪ್ತ ಸಮಾಲೋಚನೆ ಮಾಡಿ ಅವರಿಗೆ ಈ ಕಾಯಿಲೆ ಅಂದ್ರೇನು, ಅವ್ರ ಜೊತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಅವರಿಗೆ ತಿಳಿಸ್ಕೊಡ್ತೇವೆ. ಹೌದಾ? ಸೊ ಈಗ ಆನಂತರ ಕಪಲ್ ಅಂದರೆ ಗಂಡ ಹೆಂಡತಿರ್ತಾರೆ, ಅವತ್ತಿನಾಗೆ ಯಾರೇ ಒಬ್ಬ ವ್ಯಕ್ತಿಗೆ ಇದು ಆಯಿತು ಅಂತಂದರೆ ಅವನ ಪಾರ್ಟ್ನರ್ ಅಂದರೆ ಅವರ ಗಂಡ ಆಗಲಿ ಹೆಂಡತಿ ಆಗಲಿ ಅವ್ರ ಜೊತೆ ಯಾವ ರೀತಿ ವ್ಯವಹಾರ ಮಾಡಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ತೇವೆ, ಅಂದರೆ ಕೌನ್ಸಿಲಿಂಗ್. ಮೂರನೇದಾಗಿ ಹೇಳಬೇಕು ಅಂತಂದರೆ ಕೆಲವೊಂದು ಸಾರಿ ನಾವು ಶಾಕ್ ಟ್ರೀಟ್ಮೆಂಟನ್ನು ಬಳಸ್ತೇವೆ. ಇದು ಬಹಳ ಕಡಿಮೆ ಇವಾಗ. ಮೊದಲನೇ ಟೈಮ್ದಲ್ಲಿ ಎಲೆಕ್ಟ್ರಿಕಲ್ ಶಾಕ್ ಟ್ರೀಟ್ಮೆಂಟ್ ECT ಅಂತಂದು ಹೇಳ್ತೇವೆ ನಾವು, ಅದನ್ನು ಮೊದಲಕ್ಕೆ ಬಳಸ್ತಾ ಇರ್ತಿದ್ರು. ಅದು ಅಂದರೆ ತೀವ್ರ ಪ್ರಮಾಣದಲ್ಲಿ ಆಗಿರುತ್ತೆ, ಅವನಿಗೆ ಇಷ್ಟೊಂದು ಕೆಟ್ಟ ವಿಚಾರಗಳು ಬರ್ತಾ ಇರ್ತಲ್ಲ, ಒಂದು ತಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಗಳು ಬರ್ತಾ ಇರೋತ್ನಾಗೆ ಅಥವಾ ಬೇರೆಯವರನ್ನು ಹತ್ಯೆ ಮಾಡಬೇಕು ಅಂತಕ್ಕಂಥ ವಿಚಾರಗಳು ಬಂದೊತ್ತಿನೊಳಗೆ ಆ ಸಂದರ್ಭದಲ್ಲಿ ನಾವು ಮಾತ್ರ ಯೂಸ್ ಮಾಡ್ತೇವೆ. ಅದು ಆದರೆ ಭಾಳಷ್ಟು ಜನ ಇದಕ್ಕೆ ಏನು ತಿಳ್ಕೊತಾರೆ, ಇದರಲ್ಲಿದ್ದರೆ ನರಗಳ ದೌರ್ಬಲ್ಯ ಆಗ್ತದೆ ಅಥವಾ ನರಗಳ ಮೇಲೆ ತೊಂದರೆ ಆಗ್ತದೆ ಅಂತ ತಿಳ್ಕೊತಾರೆ. ಬಟ್ ಆ ಥರ ಏನಿಲ್ಲ, ಇದು ಬಹಳಷ್ಟು ಸೇಫ್ ಪ್ರೊಸೀಜರ್, ಅಂದರೆ ಭಾಳಷ್ಟು ತೊಂದರೆ ಆಗದೇ ಇರತಕ್ಕಂಥ ಪ್ರೊಸೀಜರ್. ನಾವು ಅದನ್ನು ನಾವು ಮಾಡಿಸ್ಕೊಳ್ಳೋದ್ರಿಂದ ಬಹುಬೇಗ ಗುಣಮುಖರಾಗಲ್ಪನೆ ಇದೆ, ಆದರೆ ಅದು ತಪ್ಪು ಕಲ್ಪನೆ ಹೋಗಬೇಕು. ಆನಂತರ ಇದು ಇಫೆಕ್ಟಿವ್ನೆಸ್ ಅಂದ್ರೆ ಈ ಚಿಕಿತ್ಸೆ ಕೊಡೋದ್ರಿಂದ ಬಹಳಷ್ಟು ರೋಗಿಗಳು ಸುಧಾರಣೆ ಆಗಿದ್ದಾರೆ, ಗುಣಮುಖರಾಗಿದ್ದಾರೆ. ಅದಕ್ಕೆ ಇದ್ರದ್ದು ಅಡ್ವಾಂಟೇಜಸ್ ಭಾಳ ಇದ್ದಾವೆ. ಅಂದರೆ ಇದರಲ್ಲಿದ್ದ ಇದು ಟ್ರೀಟ್ಮೆಂಟ್ ತಗೋದ್ರಿಂದ ನಮಗೆ ಬೇಗ ಬಹುಬೇಗ ನಾವು ಗುಣಮುಖರಾಗಬಹುದು. ಖಂಡಿತವಾಗಿ ಔಷಧಗಳ ಬಗ್ಗೆ ಸುಮಾರು ಜನರಲ್ಲಿ ಅಡ್ಡ ಪರಿಣಾಮ ಆಗ್ತಾವ ಅನ್ನೋ ನಂಬಿಕೆ ಇದೆ ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ? ಇದು ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್. ಬಹಳಷ್ಟು ಜನ ಏನು ತಿಳ್ಕೊತಾರೆ, ಇವು ನಿದ್ರಾ ಮಾತ್ರೆಗಳು ಬರೀ ವಯಸ್ಸಾದವರಂತೂ ನಿದ್ದೆ ಬರ್ತಾ ಇಲ್ಲ ಅನ್ನುವಂತ ಒಂದು ಇದು ಇರುತ್ತೆ. ಚಿತ್ತವಿಕಲತೆ ಇದ್ದವರಂತೂ ಅವರು ಅವ್ರಿಗೆ ನಿದ್ದೆ ಬರ್ತಾ ಇರಲ್ಲ. ಬಹಳಷ್ಟು ಜನ ಏನು ತಿಳ್ಕೊತಾರೆ, ಈ ಸೈಕ್ಯಾಟ್ರಿಕ್ ಮೆಡಿಸಿನ್ ಅಂತಂದ್ರೆ ಬರೇ ನಿದ್ದೆ ಗುಳಿಗೆ ಇರ್ತಾವ, ನಿದ್ದೆ ಗುಳಿಗೆ ಕೊಟ್ಟು ಮಲಗಿಸ್ ಬಿಡ್ತಾರ, ಅದರಲ್ಲಿದ್ರೆ ಆರಾಮಾಗೋದಿಲ್ಲ, ಬರೇ ಮಲಗಿಸುವಂತ ಗುಳಿಗೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಬಟ್ ಆ ತರ ಇಲ್ಲ. ನಾನು ಮುಂಚೆನೂ ಹೇಳಿನಿ, ಕಳೆದ 20-25 ವರ್ಷಗಳಲ್ಲಿ ಸಾಕಷ್ಟು ಔಷಧೋಪಚಾರದಲ್ಲಿ ಬದಲಾವಣೆ ಆಗಿದೆ. ಈಗಿರ್ತಕ್ಕಂಥ ಗುಳಿಗೆಗಳು ಅಡ್ಡ ಪರಿಣಾಮ ಬಹಳ ಕಡಿಮೆ, ಆಲ್ಮೋಸ್ಟ್ ಕೆಲವೊಂದಿಷ್ಟು ಗುಳಿಗೆಗಳಿಗೆ ಅಡ್ಡ ಪರಿಣಾಮಗಳೇ ಇಲ್ಲ ಅಂತ ಹೇಳ್ಬೋದು. ಆ ಥರದಂಥ ಔಷಧಗಳು ಬಂದಿದ್ದಾವೆ. ಆದರೆ ಭಾಳಷ್ಟು ಇಂಪಾರ್ಟೆಂಟ್ ಅಂತಂದರೆ ಆ ವ್ಯಕ್ತಿ ಸರಿಯಾದ ಟೈಮಿಗೆ ಗುಳಿಗೆ ತಗೊಂಡ ಅಂತಂತಂದರೆ ಸಂಪೂರ್ಣ ಗುಣಮುಖ ಆಗ್ಬೋದು. ಅದು ನಾನು ಭಾಳಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಬೇಗ ಡಾಕ್ಟರ್ ಹತ್ರ ಬರೋದು, ಅನಂತರ ಸರಿಯಾದ ಔಷಧೋಪಚಾರ, ಎಷ್ಟು ದಿವಸ ಡಾಕ್ಟರ್ ಹೇಳಿರ್ತಾರೆ ಅಂದರೆ 3 ತಿಂಗಳಾಗಲಿ 6 ತಿಂಗಳಾಗಲಿ ಅಂದರೆ ಅವ್ರದ್ದೇ ಆದಂಥ ಒಂದು ಪಿರಿಯಡ್ ಇರುತ್ತೆ. ಅಂದರೆ ಅವ್ರು ಎಷ್ಟು ದಿವಸದಿಂದ ರೋಗದಲ್ಲಿ ಬಳಲ್ತಾ ಇರ್ತಾರೆ, ಅದ್ರ ಮೇಲುಗಡೆ ನಾವು ಎಷ್ಟು ದಿನ ಔಷಧ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ. ನಿರ್ಧಾರ ಮಾಡಿಬಿಟ್ಟು ನಾವು ಅವರಿಗೆ ಔಷಧಗಳನ್ನು ಕೊಡ್ತೀವಿ. ಅಷ್ಟು ದಿನ ಅವ್ರಿಗೆ ತೊಗೊಂಡ್ರಪ್ಪ ಅಂತಂದರೆ ಪರಿಪೂರ್ಣವಾಗಿ ಗುಣಮುಖ ಆಗಿ ಸಮಾಜದಲ್ಲಿ ನಮ್ಮ ನಿಮ್ಮ ಥರ ಅವ್ರು ಇರ್ಬೋದು ಅಂತಂದ. ಅಂದರೆ ನೀವು 3 ತಿಂಗಳು 6 ತಿಂಗಳು ಅಥವಾ 1 ವರ್ಷದ್ದು ಈ ಥರ ಎಷ್ಟು ದಿವಸ ಮಾತ್ರೆಗಳನ್ನ ಸೇವಿಸಬೇಕಂತೀರಿ ನೀವು ಚಿತ್ತವಿಕಲತೆ ಇರತಕ್ಕಂಥ ವ್ಯಕ್ತಿ? ನಾನು ಅದೇ ಹೇಳ್ತಾ ಇದ್ದೀನಿ, ಅವನ ಕಾಯಿಲೆ 1 ತಿಂಗಳ ಒಳಗೆ ಇತ್ತು ಅಂತಂತಂದರೆ ಅವನಿಗೆ ನಾವು 3-6 ತಿಂಗಳು ಔಷಧಗಳನ್ನು ಕೊಟ್ಟು ಬಂದ್ ಮಾಡಿಬಿಡ್ತೀವಿ. ಬಂದ್ ಮಾಡಿದ್ರೆ ಸಂಪೂರ್ಣವಾಗಿ ನಮ್ಮ ನಿಮ್ಮ ಥರ ನಾರ್ಮಲ್ ಆಗಿರ್ಬೋದು. ಬಟ್ ಭಾಳ ದಿವಸ ಅವನಿಗೆ 1 ವರ್ಷ 2 ವರ್ಷಲಿದ್ದರೆ ಅವರು ಆ ಕಡೆ ಈ ಕಡೆ ಸುತ್ತಾಡ್ತಾ ಇದ್ದಾರೆ, ಆರಾಮನೇ ಆಗ್ತಾ ಇಲ್ಲ ಅಂತ ವ್ಯಕ್ತಿಗಳಿಗೆ ದೀರ್ಘಕಾಲದ ಔಷಧೋಪಚಾರಗಳ ಅವಶ್ಯಕತೆ ಇರುತ್ತೆ. ಆದರೆ ಅದು ಒಂದು ತಿಂಗಳ ಅಥವಾ 3 ತಿಂಗಳ ಒಳಗಡೆನೆ ಇತ್ತು ಅಂತಂದರೆ ಅವನಿಗೆ ಕೆಲವೇ ಕೆಲವು ತಿಂಗಳುಗಳಾಗಲಿ ಅಥವಾ ಕೆಲವೇ ಕೆಲವು ವಾರಗಳಾಗಲಿ ಅಷ್ಟು ದಿವಸಗಳವರೆಗೆ ಅಷ್ಟೇ ಔಷಧೋಪಚಾರದ ಅವಶ್ಯಕತೆ ಇರುತ್ತೆ. ಇನ್ನು ಚಿತ್ತ ವಿಕಲತೆ ಬಗ್ಗೆ ಮತ್ತು ಕುಟುಂಬ ಮತ್ತು ಪೋಷಕರ ಪಾತ್ರ ಏನಂತೀರಿ ಸರ್?